ಬಂತು ಸಂತೋಷ ತಾಳಿ ನಮ್ಮಿ ಬಾಳ ಕಾರಿಂದ ತಾನೀಗೆ ಬಂದ ಶುಭ ವೇಳ ಈ ದಿವ್ಯ ಕಾಂತಿ ಮನದಿ ಪ್ರಶಾಂತಿ ಹೊಂದೆ ಸಂಪ್ರೀತಿ ನಾಡಿ ನಂದ ಈ ದೀಪಾವಳಿ ಹಲೋ ನಮಸ್ತೆ, ನಾನು ನಿಮ್ಮ ಆರ್ಜೆ ಸಖಿ ಮೀನಾಕ್ಷಿ. ಬನ್ನಿ ಪರಿಸರ ಸಂರಕ್ಷಣೆ ಬಗ್ಗೆ ತಿಳ್ಕೊಳ್ಳೋಣ. ಪರಿಸರ ಮಾನವನಿಗೆ ಎಷ್ಟು ಮುಖ್ಯ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪರಿಸರ ಇಲ್ಲದೆ ನಾವಿರೋದಕ್ಕೆ ಸಾಧ್ಯನೇ ಇಲ್ಲ. ಪರಿಸರದಿಂದ ನಮಗೆ ಎಲ್ಲ ಉಪಯೋಗ ಆಗ್ತಿದೆ ಹೊರತು ನಮ್ಮಿಂದ ಪರಿಸರಕ್ಕೆ ಯಾವುದೇ ತರಹದ ಉಪಯೋಗ ಇಲ್ಲ. ಪರಿಸರವನ್ನು ನಾವು ನಮ್ಮ ಸ್ವಂತಕ್ಕೋಸ್ಕರ ಎಷ್ಟು ಕೆಟ್ಟದಾಗಿ ಬಳಸ್ಕೊಳ್ತಾ ಇದ್ದೀವಿ ಅಂದರೆ ನಾಳೆ ನಮ್ಗೆ ಯಾವ ಥರ ತೊಂದರೆ ಸೃಷ್ಟಿ ಆಗ್ಬೋದು ಅನ್ನೋ ಒಂದು ಇಮ್ಯಾಜಿನೇಷನ್ ಕೂಡ ನಮ್ಗಳಲ್ಲಿಲ್ಲ. ನಮಗೆ ಬೇಕಾಗಿದ್ದನ್ನ ವಸ್ತುನ ಯೂಸ್ ಮಾಡ್ಕೋಬೇಕು. ಏ ನಮ್ಮನೆಗಳಿಗೆ ಗಡ್ರೆಜ್ ಮಾಡಿಸ್ಕೋಬೇಕು, ಮಂಚ ಮಾಡಿಸ್ಕೋಬೇಕು, ಬರೀ ಈ ಥರ ನಮ್ಗೆ ಉಪಯೋಗ ಮಾಡ್ಕೊಳ್ಳೋದನ್ನ ನೋಡ್ತಿದ್ದೀವಿ ಹೊರತು ನಾವು ಹಾಳು ಮಾಡೋದ್ರಿಂದ ನಾಳೆ ಏನು ತೊಂದರೆಗಳನ್ನ ನಾವು ಎದುರಿಸ್ಬೇಕಾಗುತ್ತೆ ಅನ್ನೋ ಪರಿಜ್ಞಾನ, ಒಂದು ಇಮ್ಯಾಜಿನೇಷನ್ನು, ಕಲ್ಪನೆ ಕೂಡ ಯಾವ ಮನುಷ್ಯನಿಗೂ ಇಲ್ಲ. ಪರಿಸರಕ್ಕೆ ಮಾನವನ ಅವಶ್ಯಕತೆ ಏನಿಲ್ಲ. ಮನುಷ್ಯನಿಗೆ ಪರಿಸರದ ಅವಶ್ಯಕತೆ ಅನಿವಾರ್ಯವಿದೆ. ಯಾಕಂದ್ರೆ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಪ್ರಕೃತಿಯಲ್ಲಿ ಹುಡ್ತಾನೆ, ಪ್ರಕೃತಿಯಲ್ಲೇ ಬೆಳೀತಾನೆ, ಲಾಸ್ಟಿಗೆ ಕೊನೆಗೆ ಪ್ರಕೃತಿಯಲ್ಲೇ ಮಣ್ಣಾಗಿ ಹೋಗ್ತಾನೆ. ಆಗಿದ್ರೂ ಕೂಡ ಪ್ರಕೃತಿನ ಒಳ್ಳೆ ತಂದಲ್ಲಿ ನೋಡ್ಬೇಕು, ಪ್ರಕೃತಿನ ನಾವು ಬೆಳೆಸ್ಬೇಕು, ಅದರ ಒಂದು ಸಂರಕ್ಷಣೆ ಮಾಡ್ಬೇಕು ಅಂತ ಯಾರಲ್ಲೂ ಇಲ್ಲ. ಏ ನಮ್ಗೆ ಉಪಯೋಗ ಆದ್ರೆ ಸಾಕು, ನಮಗ್ ಯೂಸ್ ಆದ್ರೆ ಸಾಕು, ಏ ನಾವು ಚೆನ್ನಾಗಿದ್ರೆ ಸಾಕು, ಬೇರೆ ಯಾರಿಗೇನಾದ್ರೆ ನಮ್ಗೇನು ಅದರಿಂದ ನಾಶ ಮಾಡೋದ್ರಿಂದ ನಾಳೆ ಉಸಿರಾಟಕ್ಕೆ ತೊಂದರೆ ಆಗ್ಬೋದು. ಪರಿಸರ ಎಷ್ಟು ಅವಶ್ಯಕತೆ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಅದು ಯಾವ ಒಂದು ಕಲ್ಪನೆ ಕೂಡ ಇಲ್ಲದೆ ಹಾಳು ಮಾಡೋದ್ರಲ್ಲಿ ಎಲ್ಲ ಎಕ್ಸ್ಪರ್ಟ್ ಆಗಿದ್ದೀವಿ ಹೊರತು ಅದನ್ನ ಉಳಿಸೋದು ಯೋಚನೆಗಳಿಗಾಗಿ ನಮ್ಗಳಲ್ಲಿಲ್ಲ. ಪರಿಸರದ ಬಗ್ಗೆ ಒಂದು ಹಾಡನ್ನ ಕೇಳ್ಕೊಂಡು ಮತ್ತೆ ವಾಪಸ್ ಬರೋಣ. ಈ ನಡಾಂಗ ಈ ತನ ಚಂದ ಈ ಸೊಬಗಾಂಗ ಈ ನೋಟ ಚಂದ ಈ ಬೆಳಗು ಬಿನ್ನಾಳ ಈ ಸೊಗಸು ವಯ್ಯಾರ ಉತ್ಸಾಹ ಉಲ್ಲಾಸ ಚೈತನ್ಯ ಆನಂದ ಈ ನಡಾಂಗ ಈ ತನ ಚಂದ ಈ ಸೊಬಗಾಂಗ ಈ ನೋಟ ಚಂದ ಹರಿಯುವ ಝರಿಗಳ ಧಾರೆಯಾದಲ್ಲಿ ಝುಳು ಝುಳು ಕಲರವ ಗುಂಪಿನ ಇಂಪಿನಾದಲ್ಲಿ ಕಲ ಕಲ ಇದೆ ಸ್ವರ್ಗ ಸ್ವರ್ಗ ಸ್ವರ್ಗ ಈ ಬೆಳಗು ಬಿನ್ನಾಳ ಈ ಸೊಗಸು ವಯ್ಯಾರ ಉತ್ಸಾಹ ಉಲ್ಲಾಸ ಚೈತನ್ಯ ಆನಂದ ಈ ನಡಾಂಗ ಈ ತನ ಚಂದ ಈ

ಮಾಯವು, ಕಣ್ಣು ಮುಚ್ಚಲು ಎಲ್ಲ ಮಾಯವು, ಎಲ್ಲ ಮಾಯವು ಬನ್ನಿ ಮೈ ಮರೆತು ಕುಣಿಯೋಣ.